ಹಾಕಿದ ಮೇಲೆ ಧಾರವಾಡ ಆಕಾಶವಾಣಿ 765 ಕಿಲೋ ಹರ್ಟ್ಸ್ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ. ಕನಕದೀಪ ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶಕ್ಕೆ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರ್ದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನೀವು ಮಿಸ್ಟರ್ ಡಿಪೆಂಡಬಲ್ ಸರ್, ನೀವೇ ಹೇಳಿ ಎಲ್ಲಕ್ಕಿಂತ ಒಳ್ಳೆ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ದಿ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ ನೊಂದಿಗೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 26ರವರೆಗೆ ನಿಮ್ಮ ಆಚರಣೆಗಳು ಪ್ರಕಾಶಮಾನವಾಗಿ ಬೆಳಗಲಿ. ಲಕ್ಕಿ ಡ್ರಾ ಮೂಲಕ 1.5 ಕೋಟಿ ರೂಪಾಯಿ ಮೌಲ್ಯದ ಆಭರಣಗಳನ್ನು ಗೆಲ್ಲಿರಿ. ಎಲ್ಲಾ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 60% ವರೆಗೆ ರಿಯಾಯಿತಿ. ಪ್ರತಿ ಗ್ರಾಮ್ ಹಳೆಯ ಚಿನ್ನದ ವಿನಿಮಯದೊಂದಿಗೆ ಹೆಚ್ಚುವರಿಯಾಗಿ 100 ರೂಪಾಯಿ ಪಡೆಯಿರಿ, ಮತ್ತು ಭೀಮಾ ಡೈಮಂಡ್ಸ್ ವಿನಿಮಯದೊಂದಿಗೆ ಪ್ರತಿ ಕ್ಯಾರೆಟ್ಗೆ ಹೆಚ್ಚುವರಿಯಾಗಿ 5,000 ರೂಪಾಯಿ ಪಡೆಯಿರಿ. ವಜ್ರಾಭರಣದ ಪ್ರತಿ ಕ್ಯಾರೆಟ್ ಖರೀದಿಯೊಂದಿಗೆ 10,000 ರೂಪಾಯಿ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಉಚಿತವಾಗಿ ಪಡೆಯಿರಿ. ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಪ್ರತ್ಯೇಕವಾಗಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಚಂದುಕಾಕಾ ಸರಾಬ್ ಜುವೆಲ್ಸ್ ತೆಗೆದುಕೊಂಡು ಬಂದಿದ್ದಾರೆ ದಸರಾ ಮತ್ತು ದೀಪಾವಳಿ ಹಬ್ಬದ ಭವ್ಯ ಆಫರ್ಸ್. ಹಳೆಯ ಚಿನ್ನವನ್ನು ವಿನಿಮಯ ಮಾಡಿಕೊಳ್ಳುವಾಗ ಪ್ರತಿ 10 ಗ್ರಾಂ ಮೇಲೆ 2,000 ರೂಪಾಯಿಗಳ ಹೆಚ್ಚುವರಿ ಪ್ರಯೋಜನವನ್ನು ಪಡೆಯಿರಿ. ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ಮುಂಜಾನೆ 9:15 ಹಾಗೂ ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತಿದೆ ಡಾಕ್ಟರ್ MM ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತ ನಯನ ದೀಪ. ಡಾಕ್ಟರ್ SR ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ SR ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದಲ್ಲಿ ಇಂದು ಮೊದಲಿಗೆ ಪ್ರಗತಿಪರ ರೈತ ಮಹಿಳೆ ಹಾವೇರಿಯ ಮಂಜುಳಾ ಎಸ್ ಅಕ್ಕಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷರು ಹಾಗೂ ಯಶಸ್ವಿ ಪ್ರಗತಿಪರ ಮಹಿಳೆ ಹಾಗೂ ರೈತಪರ ಹೋರಾಟಗಾರರು ಆಗಿರುವ ಸಮಾಜ ಸೇವಕರು ಆಗಿರುವ ಮಂಜುಳಾ ಎಸ್ ಅಕ್ಕಿ ಹಾವೇರಿಯವರು ಇವರು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ಇವತ್ತು ನಾವು ಇವರ ಬದುಕಿನ ನಿಲುವುಗಳನ್ನು ಮತ್ತು ರೈತರ ವಿಚಾರಗಳ ಕುರಿತು ರೈತರ ನಿಲುವುಗಳ ಕುರಿತು ನಾವು ಇವ್ರನ್ನ ಮಾತನಾಡಿಸೋಣಂತ. ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುಳಾ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಮುಖ್ಯವಾಗಿ ಮಂಜುಳಾ ಎಸ್ ಅಕ್ಕಿಯವರೇ, ತಾವು ಹಾವೇರಿಯವರಾಗಿದ್ದೀರಾ, ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷರು ತಾವು ಆಗಿದ್ದೀರಾ, ತಮಗೆ ಅಭಿನಂದನೆಗಳು. ತಾವು ಈ ರೈತ ಸಂಘದ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾಗಿರುವ ತಾವು ಒಬ್ಬ ಪ್ರಗತಿಪರ ಮಹಿಳೆಯಾಗಿ ಹೊರಹೊಮ್ಮಿದ್ದೀರಿ, ಬಹಳ ಸಂತೋಷ. ತಮ್ಮ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ. ಖಂಡಿತ, ಇಡೀ ಕರ್ನಾಟಕದ ಜನತೆಗೆ ನನ್ನ ಹೃದಯಪೂರ್ವಕ ಗೌರವ ನಮನಗಳು. ಯಾಕಂದ್ರೆ ನನ್ನನ್ನು ಇವತ್ತು ಈ ವೇದಿಕೆಗೆ ಕರೆಸಿರೋದು ನನ್ನ ರೈತ ಬಾಂಧವರು ಮತ್ತು ಕಾರ್ಮಿಕರು. ಇವತ್ತು ಏನು ರೈತಪರ ಹೋರಾಟದಿಂದ ಬೆಳೆದಂಥ ನಮ್ಮ KS ಪುಟ್ಟಣ್ಣೆಯವರು, ರಾಮಣ್ಣ ಕೆಂಚಳ್ಳಿಯವರು, ಅವ್ರಿಗೆ ಮತ್ತು ಶಿವಬಸಪ್ಪ ಗೋವಿ ಮಲ್ಲಿಕಾರ್ಜುನ ಬಳ್ಳಾರಿ ಅಂತ ಅವರನ್ನು ನೆನೆಸುತ್ತಾ ಈ ಭೂಮಿ ಮೇಲೆ ನಾನು ಈಗ ಹುಟ್ಟಿದ್ದೀನಿ ಅಂದರೆ ನನ್ನ ಪುಣ್ಯ ಸರ. ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ಅಂತೇಳಿ ಬೆಳೆದಿದ್ದೀವಿ ಸರ. ನನ್ನ ಬಾಲ್ಯ ಜೀವನ ಅಂತೂ ಬೆಟ್ಕಡೂರು ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆ, ನಂತರ ಹಿರಿಯ ಪ್ರಾಥಮಿಕ ಶಾಲೆ ತಾಳಿಕಟ್ಟೆ ಅಂತ, ಹೈಸ್ಕೂಲು ಚನ್ನಗಿರಿ ಅಂತ, PUC ಶಿವಮೊಗ್ಗ. ಅದರ ಜೊತೆಗೆ ನಾನು ಶಿಕ್ಷಣ PUC ಮುಗಿಸಿದ ತಕ್ಷಣವೇ ಮದುವೆಯ ಒತ್ತಡ ಬಂದಿದ್ದಕ್ಕೆ ಮದುವೆ ಆಗಬೇಕು ಅಂತಂದಾಗ ಇವತ್ತು ಅಕ್ಕಿ ಬಸವರಾಜಪ್ಪ ಅಂತ ಕುಟುಂಬಕ್ಕೆ ಬಂದೆ. ಆ ಕುಟುಂಬದಲ್ಲಿ ಇವತ್ತು ಅನಾರೋಗ್ಯದಿಂದ ಬಳಲ್ತಿದ್ದಂಥ ಶಿವಕುಮಾರ್ ಅಕ್ಕಿ ಅಂತ, ಅವರಿಗೆ ಮದುವೆ ಬಗ್ಗೆ ಚರ್ಚೆ ಮಾಡಿದಾಗ ಅವರು ಸ್ಟ್ರೋಕ್ ಆಗಿ 4 ವರ್ಷ ಆಗಿತ್ತು. ಅವರನ್ನ ನೋಡಿ ನಾನು ಯಾಕೆ ಇಂಥವ್ರನ್ನ ಮದುವೆ ಮಾಡ್ಕೋಬಾರ್ದು, ಇವ್ರ ಸೇವೆನೇ ಸರ್ಕಾರಿ ಸೇವೆ ಅಂತ ತಿಳ್ಕೊಂಡು ಇವ್ರ ಸೇವೆ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಅವ್ರನ್ನ ವಿವಾಹ ಆಗಲು ಒಪ್ಕೊಂಡಾಗ ನನ್ನ ಅವರೇ ಖರ್ಚು ವೆಚ್ಚ ಮಾಡಿ ಮದುವೆ ಮಾಡಿಕೊಂಡ್ರು. ಅಂಥವ್ರನ್ನ ನಾನು ಮದುವೆ ಮಾಡಿಕೊಂಡು ಮೈಸೂರು ಮಾನಸ ಗಂಗೋತ್ರಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ವಾಕ್ಶ್ರವಣ ಸಂಸ್ಥೆಗೆ ಮಾತು ಬರಂಗ್ ಮಾಡಿಕೊಂಡೆ. ಮತ್ತೆ ಓಡಾಡಕ್ ಬರ್ತಿದ್ದಿಲ್ಲ, ಕೇರ್ ಕೇರಳ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಆಯುರ್ವೇದಿಕ್ ಮಸಾಜು ಅದೆಲ್ಲ ಮಾಡಿಸ್ಬಿಟ್ಟು ಮತ್ತೆ ಡಿವೈನ್ ಧ್ಯಾನ ಮಂದಿರ ಅಂತಿತ್ತು, ಅಲ್ಲಿ ಡ್ಯಾನ್ಸು ಹಾಡು ಅದೆಲ್ಲ ಹೇಳಿಸೋದ್ರ ಮೂಲಕ ಅವ್ರನ್ನ ಓಡಾಡಂಗ್ ಮಾಡಿಕೊಂಡೆ. ಅಲ್ಲಿಂದ ಬಂದ ಮೇಲೆ ನನಗೆ ಮಗು ಆಯ್ತು. ಆ ಮಗು ಇವತ್ತು MBA ಮಾಡ್ತಾ ಇದ್ದಾಳೆ, 5 ಭಾಷೆ ಮಾತಾಡ್ತಾಳೆ, ಎಲ್ಲ ಸಂಗೀತದಲ್ಲಿದ್ದಾಳೆ. ನಂತರ ಇನ್ನೊಂದು ಮಗು ಆಗಿದೆ, ಇವತ್ತು ಅವಳನ್ನ ಮಿಲಿಟರಿ ಕಳಿಸ್ಬೇಕು ಅಂತ ಇದ್ದೆ. ಅಂತ ಖಡಕ್ ಹೆಣ್ಮಕ್ಳು ನನಗೆ ಹುಟ್ಟಿದ್ದಾರೆ. ನನ್ನ ಗಂಡ 7-7 ಜನ್ಮಕ್ಕೂ ಅವರೇ ನನ್ನ ಪತಿ ಆಗ್ಬೇಕು ಅನ್ನೋ ಒಂದು ಇದಿದೆ ನನ್ನ ಅಂತರಂಗದಲ್ಲಿ. ಯಾಕಂದ್ರೆ ಯಾರೇ ಬಂದರೂ ಕೂಡ ಎಲ್ಲರನ್ನು ಹೆಣ್ಮಕ್ಳು ಗಂಡ್ಮಕ್ಳು ಅಂದೇನೆ ಸಮಾನ ರೀತಿಯಲ್ಲಿ ನೋಡ್ತಾ ಇದ್ರು. ಆ ಒಂದು ಗುಣ ಅವರಲ್ಲಿ ಇತ್ತು. ಯಾವುದೇ ಜಾತಿ ಭೇದ ಭಾವ ಅವರಲ್ಲಿ ಕಾಣಲಿಲ್ಲ. ನಾನು ನನಗೆ ಟೀ ಮಾಡ್ಲಿಕ್ಕೂ ಬರ್ತಿದ್ದಿಲ್ಲ. ನನಗೆ ಟೀ ಮಾಡೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಎಲ್ಲ ನನ್ನ ಗಂಡ ನಮ್ಮ ಮಾವ ನನಗೆ ಒಂದು ಪೇರೆಂಟ್ಸ್ ತರ ನನಗೆ ಸಪೋರ್ಟ್ ಮಾಡಿ ನನ್ನ ಗಂಡ ಅಂತ ಹೇಳೋದಕ್ಕಿಂತ ನನಗೆ ಸ್ನೇಹ ರೂಪದಲ್ಲಿ ನನ್ನ ಲೈಫಲ್ಲಿ ನನಗೆಲ್ಲವನ್ನು ಹೇಳ್ಕೊಟ್ಟು ಇದ್ದಾರೆ. ನನ್ನ ತಂದೆ ಸ್ಥಾನಕ್ಕಿಂತ ಹೆಚ್ಚಿಗೆ ನಮ್ಮ ಮಾವನವರು ನನಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ನನ್ನ ಕೈಯಲ್ಲೇ ಎಲ್ಲ ಮನೆತನದ ಹಣಕಾಸು ಎಲ್ಲವನ್ನು ಕೊಟ್ಟು ನನಗೆ ಅತ್ತೆ ಇಲ್ಲಾಂದ್ರೂ ನನ್ನ ಆಂಟಿ ಇದ್ರು ನಮ್ಮ ಮನೆಯವ್ರ ಅಕ್ಕ ಅವರು ನನ್ನ ತಾಯಿ ತರ ನೋಡ್ಕೊಂಡಿದ್ದಾರೆ. ಇವತ್ತು ಏನು ನನ್ನ ತವರು ಮನೆ ಒಂದು ಕಣ್ಣಾದ್ರೆ ನನ್ನ ಗಂಡನ ಮನೆ ಎರಡನೇ ಕಣ್ಣು. ಎಲ್ಲರೂ ನನ್ನ ಜಾತಿ ಭೇದ ಇಲ್ದೇನೆ, ನಮ್ದು ಅಂತರ್ಜಾತಿ ವಿವಾಹ ಆದ್ರೂ ಕೂಡ ನನಗೆ ಯಾರು ಕೂಡ ಆ ರೀತಿ ನೋಡ್ದೇನೆ. ನನ್ನ ಒಂದು ಕುಟುಂಬದವ್ರ ತರ ಬೆಳೆಸಿದ್ದಾರೆ. ಇವತ್ತು ನನ್ನ ಗಂಡ ನನಗೆ ರಾಜಕೀಯವಾಗಿ ಇವತ್ತು ವರ ಒಮ್ಲಿಕ್ಕೂ ಕೂಡ ನನ್ನ ಗಂಡನೇ ನನಗೆ ಸಪೋರ್ಟು. ಆಶೀರ್ವಾದ ನನಗೆ ಸದಾ ಇದೆ, ಇಂದಿಗೂ ಇದೆ, ಮುಂದೆಯೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮಂಜುಳಾ ಅವರೇ, ತಾವು ಒಬ್ಬ ರೈತ ಮಹಿಳೆಯಾಗಿ ಒಂದು ಸಂಘಟನೆಯಲ್ಲಿ ತೊಡಗಿಕೊಂಡಾಗ ತಮಗೆ ಏನನ್ನಿಸ್ತು ಆ ಸಂಘಟನೆಯ ಕುರಿತು, ಮತ್ತೆ ಈ ಸಂಘಟನೆಯಿಂದ ಏನನ್ನ ಕಲ್ತ್ರಿ ತಾವು? ಖಂಡಿತ, ರೈತ ಮಹಿಳೆಯಾಗಿ ಇವತ್ತು ನಾನು ಹೊರಬಂದು ಏನನ್ನಾದ್ರೂ ನಾವು ಪಡ್ಕೋಬಹುದು, ದುಡ್ಕೊಂಡು ತಿನ್ಬಹುದು, ದುಡಿಮೆಯೇ ದುಡ್ಡಿನ ತಾಯಿ ಅನ್ನೋ ತರ ಇವತ್ತು ಇಡೀ ದೇಶನೇ ಸುತ್ತಿದ್ದೀನಿ. ಈ ರೈತ ಸಂಘದಲ್ಲಿ ನನಗೆ ತಿರುಗಾಟದಿಂದ ನಾನು ಸಾಕಷ್ಟು ಬೆಳೆಗಳ ಬಗ್ಗೆ, ನಾವು ಬೆಳೆಗಳನ್ನ ಹೆಂಗೆ ಬೆಳಿಬಹುದು ಮತ್ತೆ ಹೇಗೆ ಮುಂದುವರಿಬಹುದು, ಇವತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನೋದನ್ನು ಕೂಡ ನಾನು ಈ ಒಂದು ಹೋರಾಟದಿಂದ ನೋಡಿದ್ದೀನಿ. ಅದರಲ್ಲೂ ಕೂಡ ಈ ರೈತ ಸಂಘಕ್ಕೆ ಹಾವೇರಿಲಿ 2010-11 ನಾನು ರೈತ ಚಳುವಳಿಗೆ ಬಂದಿದ್ದೀನಿ. ರೈತರ ಮೇಲೆ ದಬ್ಬಾಳಿಕೆ ಆಯ್ತು ಅನ್ನೋದು ನನಗೆ ನೋವಾಯ್ತು. ಆ ಕ್ಷಣದಲ್ಲಿ ನಮ್ಮ ಮನೆಯವರಿಗೆ ಆರಾಮಿದ್ದಿಲ್ಲ. ಬಿತ್ತನೆ ಬೀಜ ಮತ್ತೆ ಗೊಬ್ಬರಕ್ಕೋಸ್ಕರ ಕೇಳಲಿಕ್ಕೆ ರೈತರು ಬೀದಿಗೆ ಬಂದಾಗ ರೈತರ ಮೇಲೆ ದಬ್ಬಾಳಿಕೆ ಆಯ್ತು ಅನ್ನೋದು ನನಗೆ ನೋವಾಯ್ತು. ನಂತರ ನಾನು ಸಂಘಟನೆಯಲ್ಲಿ ಸೇರಿಕೊಂಡು ನನ್ನ ಜಮೀನಲ್ಲೂ ಕೂಡ ರೈತರು ಕೆಲಸ ಮಾಡ್ತಾ ಇದ್ರು. ಅವರು ಕೂಡ ನನಗೆ ಸರಿಯಾದ ಹಣವನ್ನ ನನ್ನ ಜಮೀನಿಗೆ ನಾನು ಲಾವಣಿ ಅಂತ ಕೊಟ್ಟಾಗ ನನಗೆ ಕೊಡ್ತಿದ್ದಿಲ್ಲ. ಯಾಕಪ್ಪ ಹಿಂಗ್ ಮಾಡ್ತೀರಂದಾಗ ನಮಗೆ ಕರೆಂಟ್ ಇಲ್ಲ, ಬೋರು ನಡೀತಾ ಇಲ್ಲ ಮೇಡಮ್, ಬೆಳೆಗಳು ಹಾನಿಯಾಗಿದೆ ಅಂತ ಹೇಳಿದಾಗ ಇದಕ್ಕೆ ಪರಿಹಾರ ಏನಿದೆ ಅಂತ ನಾನು ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿದಾಗ ನಮ್ಮ ಅಕ್ಕಪಕ್ಕ ಹೊಲದವ್ರ ಹತ್ರ ಕೇಳಿದಾಗ ಈಗ ನಮಗೆ ಕರೆಂಟ್ ಒಂದೇ TC ಇದೆ ಮೇಡಮ್, 8 ಬೋರ್ಗಳು ಲೈನ್ ತಗೋಬೇಕು, ಅದು TC ನಮಗೆ ಕರೆಂಟ್ ವೋಲ್ಟೇಜ್ ಸಿಗೋದಿಲ್ಲ, TC ಸುಟ್ಟೋಗುತ್ತೆ, ಅವಾಗ ನಮಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ಆ ಕ್ಷಣದಿಂದ ನನಗೆ ಇದಕ್ಕೆ ಮುಂದೆ ಮಾರ್ಗ ಹೆಂಗೆ ಅಂತ ಹೇಳಿ ನಾನು ರೈತರು ಕೇಳಿದಾಗ ನಾವು KB ಹತ್ರ ಚಳುವಳಿ ಹಾಕೊಂಡ್ವಿ. ಆ ಚಳುವಳಿ ಮುಖಾಂತರ ನಾನು ಅಸರ್ಟವಲ್ ಹಾಕೊಂಡು 2011 ಇಲ್ಲಿಯ ತನಕ ರೈತ ಜಿಲ್ಲಾ ಸಂಚಾಲಕರಾಗಿ ಮತ್ತೆ 10 ವರ್ಷ ಜಿಲ್ಲಾ ಅಧ್ಯಕ್ಷರಾಗಿ ಹಾವೇರಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ರಾಮಣ್ಣ ಕೆಂಚಾಳ ಅವರೊಂದಿಗೆ ನಾನು ಸಾಕಷ್ಟು ರೈತರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಡ್ಬೋದು ಅನ್ನೋದನ್ನ ಕಲ್ತಿದ್ದೀನಿ. ನಂತರ ಸಾಕಷ್ಟು ಇವತ್ತು ಬೆಳೆ ಹಾನಿ, ಬೆಳೆ ವಿಮೆ ಇವೆಲ್ಲವೂ ಕೂಡ ಹೋರಾಟದಿಂದ ಪಡ್ಕೊಂಡಿದ್ದೀವಿ. 2017-18 ಚಳುವಳಿ ಬಂದಾಗ ನಮಗೆ 123 ಕೋಟಿ ಬೆಳೆ ವಿಮೆ ಬಂತು, ಮತ್ತೆ 19-20 183 ಕೋಟಿ ಬೆಳೆ ವಿಮೆ ಬಂತು. ಹೋರಾಟದಿಂದ ಇಷ್ಟೆಲ್ಲ ರೈತರಿಗೆ ನ್ಯಾಯ ಸಿಕ್ಕಿದೆ. ಇವತ್ತು ಕೂಡ ಹೆಣ್ಮಕ್ಳು ಇವತ್ತು ವಿಧವೆಯರಿದ್ದಾರೆ, ಅಂಗವಿಕಲರಿದ್ದಾರೆ. ಇವತ್ತು ಏನ್ ಮಾಡಕ್ ಆಗದೆ ಇದ್ರು ಕೂಡ ನಾನು ಆ ತಾಯಂದ್ರಿಗೆ ಹೇಳೋದಿಷ್ಟೇ, ಫಸ್ಟ್ ಆಫ್ ಆಲ್ ನಾವು ತೋಟಗಾರಿಕೆ ಬೆಳೆಗಳನ್ನ ಮಾಡ್ಕೋಬೇಕು, ಅದ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ತರಕಾರಿಗಳನ್ನ, ಹಣ್ಣು ಹಂಪಲು ಗಿಡಗಳನ್ನ ಮಾಡ್ಕೋಬೇಕು. ಕಾಲಕಾಲಕ್ಕೆ ಈಗ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಅಂತ ಏನಿದೆ ಆ ಕಾಲಕಾಲಕ್ಕೆ ನಾವು 3 ತಿಂಗಳಿಗೊಮ್ಮೆ ತಗೋಬಹುದು. 30 ಡೇಸ್ ಅಲ್ಲಿ ನಾವು ಸೊಪ್ಪುಗಳನ್ನ ಮಾರೋದ್ರ ಮೂಲಕ ಮಾಡ್ಕೋಬಹುದು. ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಒಂದೆರಡು ಹಸು ಇದ್ರೆ ಸಾಕು ಸರ್ ಭೂಮಿಗೆ ಔಷಧಿ ಇದ್ದಂಗೆ. ಇವತ್ತು ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತೇಳಿ ಇವತ್ತು ಮತ್ತೆ ನಾವು ಆರ್ಗಾನಿಕ್ ಅಂತೇಳಿ ರಾಸಾಯನಿಕ ಗೊಬ್ಬರಗಳನ್ನು ಬಿತ್ತನೆ ಬೀಜ ಮಾಡಿದ್ರೆ ಆಗಲ್ಲ. ಸಮಗ್ರ ಕೃಷಿಯನ್ನ ಮಾಡ್ಕೊಂಡು ಮೌಲ್ಯವರ್ಧಿತ ಕೃಷಿಯನ್ನ ಅಭಿವೃದ್ಧಿಪಡಿಸಿಕೊಂಡಾಗ ನಾವು ಸಾಲಗಾರ ಆಗಲ್ಲ. ಇವತ್ತು ಸಾಲಗಾರು ಆಗೋದಕ್ಕೆ ಕಾರಣನೇ ಇವತ್ತು ನಾವು ಸಾಲ ಮಾಡಿ ಬಿತ್ತನೆ ಬೀಜ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನು ಖರೀದಿ ಮಾಡಿ ಇವತ್ತು ನಾವು ನಮ್ಮ ಮನೆಯಲ್ಲಿರುವ ಗಂಡು ಮಕ್ಕಳು ಏನು ಒತ್ತಡದಿಂದ ಬೆಳೆ ಬರಲಿಲ್ಲ ಅಂದಾಗ ಆತ್ಮಹತ್ಯೆ ಮಾಡ್ಕೊಂತಾರೆ. ನಾನು ಹಾವೇರಿ ಜಿಲ್ಲೆ ಆಗಿದ್ರು ಕೂಡ ಇವತ್ತು ಈಗ ರಾಣೆಬೆನ್ನೂರು ಇರ್ಬೋದು, ಬ್ಯಾಡಗಿ ಇರ್ಬೋದು, ತೋಟಗಾರಿಕೆ ಬೆಳೆಗಳ ಒಂದು ಏನು ಆದೇಶ ಸರ್ಕಾರದಿಂದ ಆಗಿಲ್ಲ ಸರ್. ತಾವು ಒಬ್ಬ ರೈತಪರ ಹೋರಾಟಗಾರರಾಗಿ ಸರ್ಕಾರದಿಂದ ಏನನ್ನ ನಿರೀಕ್ಷೆಯನ್ನು ಮಾಡ್ತೀರಿ, ರೈತರ ಪರವಾಗಿ ಯಾವೆಲ್ಲ ಯೋಜನೆಗಳನ್ನ ತರಬೇಕಂತೀರಿ? ಖಂಡಿತ ಸರ್, ಈಗ ಏನು ನಾನು ಯಾವುದೇ ಸರ್ಕಾರ ಬರಲಿ ಫಸ್ಟ್ ಆಫ್ ಆಲ್ ದೇವ್ರ ಕೆಲಸ ಅಂತ ಮಾಡಬೇಕು. ಜನಸೇವೆಯೇ ಜನಾರ್ದನ ಸೇವೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ದುಡಿಯುವ ನಾಯಕನಾಗಬೇಕು. ಇವತ್ತು ರೈತ ನಾಯಕರಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಇರ್ಬೋದು, ಎಚ್ ಎಸ್ ರುದ್ರಪ್ಪ ಸರ್ ಇರ್ಬೋದು, ಸುಂದರೇಶ್ ಸರ್ ಇರ್ಬೋದು, ಇವತ್ತು ನಮ್ಮ ಕೆ ಎಸ್ ಪುಟ್ಟಣ್ಣಯ್ಯರ್ ಇರ್ಬೋದು, ಈಗ ಶಾಸಕರಾಗಿರುವಂತಹ ನಮ್ಮ ದರ್ಶನ್ ಪುಟ್ಟಣ್ಣಯ್ಯರ್ ಆಗಿರ್ಬೋದು, ಇವತ್ತು ಇವರೆಲ್ಲರೂ ಕೂಡ ರೈತರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ನಮ್ಮ ಚಾಮರಸ ಮಾಲಿಪಾಟೀಲ್ ಗೌರವ ಅಧ್ಯಕ್ಷರಾಗಿ, ಮತ್ ಬಡಗಲ್ಪುರ ನಾಗೇಂದ್ರ ಸರ್, ವೀರಸಂಗಯ್ಯ ಸರ್, ಇವತ್ತು ಗೋಪಾಲಣ್ಣ, ಸಾಕಷ್ಟು ಹಿರಿಯ ಮುಖಂಡರು ಏನಿದ್ದಾರೆ ರೈತರ ಪರವಾಗಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಸರ್. ನಾವು ಕೇಳ್ತಾ ಇರೋದಿಷ್ಟೇ, ನಮಗೆ ನದಿಗಳ ಜೋಡಣೆ ಬೇಕು, ಚೆಕ್ ಡ್ಯಾಮ್ಗಳು ಬೇಕು, ಬೋರ್ವೆಲ್ಗಳು ಬೇಕು, ಮತ್ತೆ ಬಾವಿಗಳು ಬೇಕು. ಒಂದು ಕೆರೆ ಇವತ್ತು 100 ಬೋರ್ವೆಲ್ಗಳಿಗೆ ಸಮಾನ, ಒಂದು ಕೆರೆ, ಒಂದು ಬಾವಿ 10 ಕೆರೆಗಳಿಗೆ ಸಮ. ನೀರಾವರಿ, ಇವತ್ತು ಅಣ್ಣಾ ಆಚಾರ್ಯವರ ಕ್ಷೇತ್ರಕ್ಕೆ ಹೋಗಿದ್ವಿ ಸರ್ ನಾವು, ಅಲ್ಲಿ ಬಾವಿಗಳಿಂದ ಹನಿ ನೀರಾವರಿ ಪದ್ಧತಿಯಿಂದ ಸಾಕಷ್ಟು ಬೆಳೆಗಳನ್ನು ವರ್ಷವಿಡೀ ಬೆಳೀತಾ ಇದ್ದಾರೆ. ನಾವು 2 ಬೆಳೆ 3 ಬೆಳೆ ತಗೊಳಕ್ ಆಗ್ತಾ ಇಲ್ಲ. ದಯಮಾಡಿ ನಾನು ಎಲ್ಲ ಶಾಸಕರಲ್ಲಿ ಇವತ್ತು ಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೊದಲು ನೀರು ಕೊಡ್ರಿ, ಶಿಕ್ಷಣ ಕೊಡ್ರಿ, ಮತ್ತೆ ಆಸ್ಪತ್ರೆಗಳನ್ನು ಕೊಡಿ, ಮತ್ತೆ ಉದ್ಯೋಗಗಳನ್ನು ಕೊಡಿ, ನಂತರ ನೀವು ನಮಗೆ ಚುನಾವಣೆಗೆ ಮತ ಕೇಳಕ್ ಬನ್ನಿ. ಆಯಾ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆಯೋ ಅದಕ್ಕೆ ಮೊದಲು ಸ್ಪಂದಿಸಿ. ದಯಮಾಡಿ ಆ ರೀತಿ ಮಾಡಿದ್ರೆ ಶಿಕ್ಷಣದಲ್ಲಿ ವರ್ಷದಲ್ಲಿ ರಜಾ ಸಿಗೋದೆ ಕಷ್ಟ. ಇವತ್ತು 60 ವರ್ಷ ನೌಕರಿ ಮಾಡುವಂತವರಿಗೆ ಇರದ ಸೌಲಭ್ಯಗಳು ಈ ರಾಜಕಾರಣಿಗಳಿಗೆ ಯಾಕೆ ಬೇಕು ಸರ್? ಹಂಗಾರೆ ನಿಮಗೆ ಬೇಕು, ಅಧಿಕಾರಿಗಳಿಗೆ ಬೇಕು ಅಂದ್ರೆ ರಾಜಕಾರಣಿಗಳು ಅಧಿಕಾರಿಗಳು ಇರೋದು ಯಾರಿಗೆ? ರೈತರ ಪರವಾಗಿ ಅಲ್ವಾ? ಹಂಗಾರೆ ಫಸ್ಟ್ ಆಫ್ ಆಲ್ ರೈತರಿಗೆ ಏನ್ ಬೇಕೋ ಅನುಕೂಲ ಮಾಡಿಕೊಡಿ, ನಾವು ನಿಮ್ಗೆ ಏನ್ ಬೇಕೋ ಬೆಳೆದು ಕೊಡ್ತೇವಿ, ನೀವು ಏನ್ ಹೇಳ್ತಿರೋ ಕೆಲಸನೂ ಮಾಡ್ತೇವಿ. ಇದು ಯಾಕೆ ನಿಮ್ಗೆ ಅರ್ಥ ಆಗಲ್ಲ? ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಡಿ, ಯಾಕಂದ್ರೆ ಹೊರಗೆ ಹೋಗದಂಗೆ ನಾನು ವಿದ್ಯಾರ್ಥಿಗಳಿಗೆ ಆಯಾ ತಾಲೂಕಲ್ಲಿ ಒಂದು ವಸತಿ ಶಾಲೆಯ ಮೂಲಕ ಜಾತಿ ಭೇದ ನೋಡ್ದೇನೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಉಚಿತ ಶಿಕ್ಷಣ ಕೊಡಿ, ಇಲ್ಲಿ ಜಾತಿವನ್ನ ತರಬೇಡಿ. ವಿದೇಶಗಳಲ್ಲಿ ಬಿತ್ತನೆ ಬೀಜಗಳು ಕೊಡ್ತಾರೆ, ಸಲಕರಣೆಗಳು ಕೊಡ್ತಾರೆ, ಮುಂಚಿತವಾಗಿನೇ ಸಾಲ ಸೌಲಭ್ಯನು ಕೊಡ್ತಾರೆ. ನನ್ನ ಕೋರಿಕೆ ಇದು, ನಾನು ರೈತ ಮಹಿಳೆ ಆಗಿ ರೈತ ಸಂಘಟನೆಯಿಂದ ನಾನು ಕೃಷಿ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ಮತ್ತೆ ಸಚಿವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೊದಲು ಹಾವೇರಿಗೆ ನೀರಾವರಿ ಯೋಜನೆ ಬೇಕು. ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ತುಂಗಭದ್ರಾ ನದಿ ಇದೆ, ಅದರ ಪಕ್ಕದಲ್ಲಿ ವರದಾ ನದಿ ಇದೆ, ನದಿಗಳ ಜೋಡಣೆ ಬೇಕು ಅಂತ ನಾವು ಹೋರಾಟ ಮಾಡ್ತಿದೀವಿ. ನಾವು ನೀರು ಬೇಕು ಅಂತ ಕೇಳ್ತಾ ಇದೀವಿ ಸರ್, ನಾವು ಸ್ಕೂಲ್ ಬೇಕು ಅಂತ ಕೇಳ್ತಾ ಇದೀವಿ. ದಯಮಾಡಿ ನಾವು ನೀರಿಗೆ ನದಿಗಳ ಜೋಡಣೆ ಕೇಳ್ತಾ ಇದೀವಿ, ಚೆಕ್ ಡ್ಯಾಮ್ ಕೇಳ್ತಾ ಇದೀವಿ, ಬಾವಿಗಳನ್ನ ಕೇಳ್ತಾ ಇದೀವಿ, ಬೋರ್ವೆಲ್ ಗಳನ್ನ ಕೇಳ್ತಾ ಇದೀವಿ. ದಯವಿಟ್ಟು ಇದನ್ನ ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು ರೈತರಿಗೆ. ನಾವು ಬೆಳೆದು ನಿಮ್ಗೆ ಕೊಡ್ತೇವಿ, ನಮ್ಮನ್ನ ಸಾಲಗಾರರನ್ನ ಆಗದಂಗೆ ಸರ್ಕಾರ ನೋಡ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಖಂಡಿತ ಮಂಜುಳ ಅವರೇ, ತಮ್ಮ ಬೇಡಿಕೆಗಳು ಏನಿದಾವೆ ತುಂಬಾ ರೈತರ ಪರವಾಗಿದಾವೆ. ಯಾಕಂದ್ರೆ ರೈತರಿಗೆ ಮುಖ್ಯವಾಗಿ ಬೇಕಾಗಿರೋದು ನೀರು. ನಾವು ಜಮೀನನ್ನ ಉಳುಮೆ ಮಾಡಬೇಕಾದ್ರೆ, ಬೆಳೆಯನ್ನ ನಾವು ಬೆಳಿಬೇಕಾದ್ರೆ ಮುಖ್ಯವಾಗಿ ನಮಗೆ ನೀರಿನ ಅವಶ್ಯಕತೆ ತುಂಬಾ ಇದೆ. ಎಲ್ಲೆಲ್ಲಿ ನದಿಗಳು ಹರಿತಾ ಇದಾವೆ ಅಂತ ಕಡೆ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಲ್ಲಿ ರೈತರಿಗೆ ಅನುಕೂಲವಾಗುತ್ತೆ. ಖಂಡಿತ ತಮ್ಮ ನಿಲುವಿನ ಕುರಿತು ಸರ್ಕಾರ ಗಮನ ಹರಿಸುತ್ತೆ ಅಂತ ನಾವು ಆಶಿಸೋಣ. ತಾವು ಮುಖ್ಯವಾಗಿ ಎಷ್ಟು ಜಮೀನನ್ನು ಹೊಂದಿದ್ದೀರಿ? ನಮ್ದು ಟೋಟಲ್ 15 ಎಕರೆ ಇದೆ ಸರ್. ಅದರಲ್ಲಿ 12 ಎಕರೆ ತುಂಬಾ ಚೆನ್ನಾಗಿದೆ. 12 ಎಕರೆಲ್ಲೂ ಕೂಡ ನಾವು ಮೆಕ್ಕೆಜೋಳ, ಹತ್ತಿ, ತರಕಾರಿಗಳನ್ನ ಬೆಳೀತಾ ಇದೀವಿ. ಈಗ ತೋಟಗಾರಿಕೆ ಬೆಳೆಗಳನ್ನ ಬೆಳಿಲಿಕ್ಕೆ ನಮ್ಗೆ ನೀರಿಂದ ಸೌಲಭ್ಯ ಇಲ್ಲ, ಹಂಗಾಗಿ ಸರ್ಕಾರದಿಂದ ನಾನು ಇದೊಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಬಿಟ್ಟರೆ ಒಂದು ಮಳೆಗಾಲದಲ್ಲಿ ಒಂದು ಬೆಳೆ ತಗೊಂತೀವಿ, ಮತ್ತೆ ಬೋರ್ವೆಲ್ ಇಂದ ಒಂದು ಬೆಳೆ ತಗೊಂತೀವಿ. ಆ ಮಳೆಗಾಲದಲ್ಲಿ ಈ ವರ್ಷದ ಕೂಡ ಬೆಳೆ ಒಂದು ಸಲ ಹೋಗಿ ಎರಡನೇ ಸಲ ಬಿತ್ತನೆ ಮಾಡಿದೀವಿ. ಇದಕ್ಕೆ ಬೆಳೆ ಹಾನಿ, ಬೆಳೆ ವಿಮೆ ತಗೊಳ್ಳೋದು ನಮಗೆ ನಮ್ಮ ಟೈಮಿಗೆ ಸಿಗೋದಿಲ್ಲ ಸರ್. ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ನಮ್ದು ಜೀವನ ಇರ್ಬೋದು, ಮಾಡೋದು ಕಷ್ಟ ಆಗಿದೆ. ಅದೇ ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕಂದ್ರೆ ನಮಗೆ ನೀರಾವರಿ ಯೋಜನೆ ಇದ್ರೆ ನಾವು ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನು ತಗೊಂಡು ಸ್ವಲ್ಪ ಸೊಪ್ಪು ತರಕಾರಿ, ಹಣ್ಣು ಹಂಪಲು ಗಿಡಗಳು, ಮತ್ತೆ ಇವತ್ತು ತೋಟ, ಬಾಳೆಗಿಡ, ತೆಂಗಿನ ಗಿಡ, ಚಿಕ್ಕು, ಇವು ಮಿಶ್ರ ಬೆಳೆಗಳನ್ನ ತೋಟಗಾರಿಕೆ ಮಾಡಿಕೊಂಡು ನಾವು ಬದುಕಲಿಕ್ಕೆ ನಮ್ಗೆ ದಾರಿ ಆಗ್ತದೆ ಸರ್. ಇದರಲ್ಲಿ ನಮ್ಗೀಗ ಫಲವತ್ತಾದ ಭೂಮಿ ಇದ್ರೂ ಕೂಡ ನಮಗ ವರ್ಷದಲ್ಲಿ 2 ಬೆಳೆ ಮಾತ್ರ ತಗೊಂತ ಇದೀವಿ ಸರ್ ನಾವು. ಮಂಜುಳಾ ಅವರೇ, ತಾವು ಹೇಳ್ತಾ ಇದ್ರಿ ಕೌಟುಂಬಿಕ ಸಂಘರ್ಷದ ನಡುವೆಯೂ ತಾವು ಹೋರಾಟವನ್ನ ಮಾಡ್ತಾ ಈ ಕೃಷಿಯಲ್ಲಿ ಬದುಕನ್ನ ಕಟ್ಕೊಂಡವರು ತಾವು. ನಂತರ ರೈತರ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿ ರೈತರ ಕಷ್ಟಗಳನ್ನು ತಾವು ನಿವಾರಣೆಯನ್ನು ಮಾಡ್ತಾ ಇದ್ದೀರಿ. ಈ ಕೃಷಿಯಲ್ಲಿ ತೊಡಗಿಕೊಂಡು ಈ ಕೃಷಿಯನ್ನ ತಾವು ಮಾಡ್ಬೇಕನ್ನಿಸಿದಾಗ ತಾವು ಯಾರಿಂದ ಪ್ರೇರಿತರಾದ್ರಿ, ಯಾವ ರೀತಿ ತರಬೇತಿಯನ್ನ ತಗೊಂಡ್ರಿ, ಯಾವ ತರ ಮಾಡಿದ್ರಿ? ಇದು ನಾನು ಮೊದಲಿಂದನು ಕೂಡ ನನ್ನದು ರೈತ ಕುಟುಂಬ ಸರ್. ಅಪ್ಪಾಜಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಕೂಡ ರೈತ ಕುಟುಂಬದಲ್ಲಿ ತುಂಬಾ ಆಸಕ್ತಿ. ನನ್ನ ಅಜ್ಜ ಅಜ್ಜಿ ಜೊತೆ ನಾನು ಬೆಳೆದಿರೋದು. ದನ ಹಸುಗಳನ್ನು, ಎಮ್ಮೆಗಳನ್ನು, ಎತ್ತುಗಳನ್ನು, ಕುರಿ, ಕೋಳಿ, ಮೇಕೆ ಕೂಡ ನಮ್ಮ ಮನೆಯಲ್ಲಿ ಇತ್ತು. ಅದರ ಜೊತೆ ನಾನು ಬೆಳೆದಿರೋಳು. ಅವರ ಜೊತೆಗೇನೆ ಅಪ್ಪ ಅಮ್ಮನ ಜೊತೆಗಿಂತ ಅಜ್ಜ ಅಜ್ಜಿ ಜೊತೆ ಬೆಳೆದಿರೋಳು. ನಾನು ಹೊಲದಲ್ಲೂ ಕೂಡ ಜೀವನ ಮಾಡಿದ್ದೀನಿ. ಅದು ಎಲ್ಲ ಬೆಳೆಗಳನ್ನು ನಾನು ಯಾವ ಬೆಳೆಗಳು ಯಾವ ಟೈಮಿಗೆ ಮಾಡಬೇಕು ಅನ್ನೋದನ್ನು ನನ್ನ ಅಜ್ಜ ನಮಗೆ ಹೇಳ್ಕೊಟ್ಟಿದ್ದಾರೆ. ನಾವು ಅಲ್ಲಿ ಒಂದು 10 ಎಕರೆ ಜಮೀನಲ್ಲೇನೆ ನಾವೇ ನವಣೆ, ಸಾವೆ, ಗೋಧಿ, ಕೆಂಪು ಜೋಳ, ಬಿಳಿಜೋಳ, ರಾಗಿ, ಹುಳ್ಳಿಕಾಳು, ಅವರೆಕಾಯಿ, ಶೇಂಗಾ, ನಮಗೆ ವರ್ಷಕ್ಕೆ ಏನು ಬೇಕೋ ಅದನ್ನ ನಮ್ಮ ಅಜ್ಜಿ ಬಿತ್ತನೆ ಮಾಡ್ತಾ ಇದ್ರು. ಈರುಳ್ಳಿ, ಜೀರಿಗೆ, ಅಜ್ವಾನ, ಆ ಬಡೆ ಸೋಪು, ತಂಬಾಕು, ಒಂದೇ ಜಮೀನಲ್ಲಿ ಎರೆ ಜಮೀನು ಒಂದು 2 ಎಕರೆ ಇದ್ರೆ ಅದರಲ್ಲಿ ಮೆಣಸಿನಕಾಯಿ ಇಷ್ಟೆಲ್ಲವನ್ನು ಕೂಡ ಎರೆ ಜಮೀನಲ್ಲಿ ಬೆಳೀತಾ ಇದ್ರು. ನೀರು ನಿಂತ ಜಾಗದಲ್ಲಿ ಗೋಧಿ ಇವೆಲ್ಲ ಹಾಕ್ತಾ ಇದ್ರು. ಮತ್ತೆ ಸ್ವಲ್ಪ ಸ್ವಲ್ಪ 1/2 ಎಕರೆ, 1 ಎಕರೆ ನವಣೆ ಸಾವೆ ಇದ್ವಿ. ಆವಾಗ ನಾವು ಇವತ್ತು ನಮ್ಮ ಅಜ್ಜಿ ಮುತ್ತಜ್ಜಿ 120 ವರ್ಷ ಬದುಕಿದ್ದಾರೆ, ನಮ್ಮ ಅಜ್ಜ 90 ವರ್ಷ ಬದುಕಿದ್ದಾರೆ, ನಮ್ಮ ಅಜ್ಜಿ 80 ವರ್ಷ ಬದುಕಿದ್ದಾರೆ, ಇವತ್ತು ನಮ್ಮ ಒಂದು 70 ವರ್ಷದವ್ರು ಇದ್ದಾರೆ. ಇವರೆಲ್ಲ ಈ ಎಷ್ಟು ಏಜ್ ಅಲ್ಲಿ ಇದಾರಂದ್ರೆ ನಾವು ಬೆಳೆದಂತ ಬೆಳೆಗಳನ್ನ ಔಷಧಿ ರೂಪದಲ್ಲಿ ಊಟ ಮಾಡಿರೋದಕ್ಕೆ, ಮತ್ತೆ ನಾವು ಏನು ಹಸುವಿನ ಸಗಣಿ ಗೊಬ್ಬರಗಳನ್ನ ಬಳಸಿ ನಾವು ಬೆಳೆಗಳನ್ನ ಬೆಳೆದು ನಾವೇ ಬೆಳೆದಂತ ಬೆಳೆಗಳನ್ನ ಊಟ ಮಾಡಿರೋದ್ರಿಂದ ಇವತ್ತು ಅಷ್ಟು ಆಯುಷ್ಯ ಆರೋಗ್ಯ ಕಂಡಿದ್ದೀನಿ. ಮತ್ತೆ ನಾವು ನೀರು ಕುಡಿಯೋದಕ್ಕಿಂತ ಮಜ್ಜಿಗೆ ಜಾಸ್ತಿ ಕುಡಿತಾ ಇದ್ವಿ. ಹಸಿ ಹಾಲು ಅಜ್ಜ ಹಾಲು ಕರಿತಾ ಇರ್ಬೇಕಾದ್ರೆ ಹೋಗಿ ಲೋಟ ತಗೊಂಡೋಗಿ ಒಂದು ಗ್ಲಾಸ್ ಹಾಲು ಕೊಟ್ಟ ಮೇಲೆ ಕೆಲಸ ಮಾಡ್ತಾ ಇದ್ದೆ, ಸಗಣಿ ಹೊಡಿತಾ ಇದ್ದೆ. ಅವರು ನನಗೆ ಹಾಲು ಹಿಂಡಿ ಕೊಡ್ತಾ ಇದ್ರು. ಹಸಿ ಹಾಲು ಕುಡಿದು ಬೆಳಗ್ಗೆ ಎದ್ದು ಮಜ್ಜಿಗೆ ಕುಡಿದು ಬೆಣ್ಣೆ ರೊಟ್ಟಿ ತಿಂದು ಬೆಳೆದಿದ್ದೀನಿ ಸರ್. ಹಳ್ಳಿ ಜೀವನ ಅಂದ್ರೆ ನಮ್ಮ ಹೊಲದಲ್ಲಿ ನಾವು ಬೆಳೆದು ತಿನ್ನೋದು ಅಂದ್ರೆ ಅದು ಆಸ್ಪತ್ರೆ ಸರ್. ನಾವು ತಿನ್ನೋ ಅನ್ನ ಔಷಧಿ ಸರ್. ಅಂದ್ರೆ ಈ ಭೂಮಿನೇ ಒಂದು ಆಸ್ಪತ್ರೆ ಅಂತ ಹೇಳ್ತಾ ಇದ್ದೀರಿ. ಭೂಮಿಯಲ್ಲಿ ಬೆಳೆದಂತ ಬೆಳೆಯಿಂದ ತಾವೇನು ಊಟ ಮಾಡಿದಿರಿ ಅದು ಔಷಧಿಯಾಗಿ ತಮ್ಮ ಜೀವನವನ್ನ ರಕ್ಷಣೆ ಮಾಡಿದೆ, ತಮ್ಮ ಆರೋಗ್ಯವನ್ನ ಕಾಪಾಡುವಲ್ಲಿ ಬೆಳೆದಂತ ಬೆಳೆಯೇ ಕಾರಣ ಅಂತ ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ. ತಾವು ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ಮಾಡ್ತಾ ಇದ್ದೀರಿ. ಇವತ್ತಿನ ದಿನಮಾನಗಳಲ್ಲಿ ರೈತ ಪರವಾಗಿ ಹೋರಾಡಬೇಕಾದ್ರೆ ರೈತಪರ ಸಂಘಟನೆಗಳು ಅವಶ್ಯಕ ಅಂತ ಹೇಳ್ತೀರಾ? ಖಂಡಿತ. ಈಗ ಏನಾಗುತ್ತೆ ಅಂದ್ರೆ ಸರ್, ರೈತ ಸಂಘಟನೆ ಇರ್ದಂಗೆ ಇದ್ದಿದ್ರೆ ನಮ್ಮ ಸಮಯಕ್ಕೆ ಯಾವುದೇ ರೈತರಿಗೆ ನ್ಯಾಯ ಸಿಗ್ತಿದ್ದಿಲ್ಲ. ಅದು ರೈತ ಸಂಘದಿಂದ ಮಾತ್ರ ಸಾಧ್ಯ. ಆದ್ರೆ ಆಯಾ ಸರ್ಕಾರ, ಯಾವುದೇ ಸರ್ಕಾರ ಬಂದ್ರು ನಮ್ಮ ಮನವಿಗೆ ಸ್ಪಂದಿಸಿ ನಮಗೆ ನ್ಯಾಯ ಕೊಟ್ಟಿದ್ದಾರೆ. ಆಯಾ ಕ್ಷೇತ್ರದಲ್ಲಿ ಸಮಸ್ಯೆ ಇರುತ್ತೆ ಸರ್. ಏನು ರೈತರಿಗೆ ನ್ಯಾಯ ಸಿಗಬೇಕು. ಈಗ ನಮ್ಮ ಕ್ಷೇತ್ರದಲ್ಲಿ ನೀರಿಲ್ಲ, ನೀರಿನ ಬಗ್ಗೆ ಹೋರಾಟ ಮಾಡಿದೀವಿ. ಅದರ ನೀರುಗಳ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸ ಬೊಮ್ಮಾಯಿಯವರು ಮಾಡಿದ್ರು. ಈಗ ಮತ್ತೆ ಈಗ ನದಿಗಳ ಜೋಡಣೆ ಮಾಡ್ರಿ ಅಂತೇಳಿ ಕೇಳ್ತಾ ಇದೀವಿ. ಈಗ ಅದಕ್ಕೂ ಕೂಡ ಮನವಿ ಕೊಟ್ಟಿದ್ದಾರೆ. ನಂತರ ಮಾದಾಯಿ ಹೋರಾಟದ್ದು ಇವತ್ತು 45 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ ನೀರಿಗಾಗಿ. ಅದರಲ್ಲೂ ಕೂಡ ನಾವು ಚಳುವಳಿಯಲ್ಲಿ ಭಾಗಿಯಾಗಿ ಕೆಎಸ್ ಪುಟ್ಟಣ್ಣವರು ಇದ್ದಾಗ ಇವತ್ತು ಹೋರಾಟ ಮಾಡಿದೀವಿ. ಇವತ್ತು ಅದಕ್ಕೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮತ್ತೆ ಕೋರ್ಟಿಂದ ಆದೇಶ ಆಗಿದ್ರು ಕೂಡ ಇನ್ನೂ ನಮ್ಮ ಕ್ಷೇತ್ರಕ್ಕೆ, ಗದಗ ಜಿಲ್ಲೆ ಆಗಿರ್ಬೋದು, ಹಾವೇರಿ ಇರ್ಬೋದು, ಇವತ್ತು ಹುಬ್ಳಿ ಧಾರವಾಡ ಇರ್ಬೋದು, ನೀರಾವರಿ ಯೋಜನೆ ಸಿಗ್ತಾ ಇಲ್ಲ. ಇದು ತಕ್ಷಣ ಆಗ್ಬೇಕು. ಮತ್ತೆ ಇವತ್ತು ಬಿತ್ತನೆ ಬೀಜ, ಕಳಪೆ ಬೀಜ, ಕಳಪೆ ಗೊಬ್ಬರ ಇದನ್ನು ಕೊಡ್ತಾ ಇದ್ದಾರೆ. ಅದು ಕೂಡ ನಾವು ರೈತ ಸಂಘದಿಂದ, ಹೋರಾಟದಿಂದ ನಾವು ಗುರುತಿಸಿ ಅದನ್ನ ತಡೆಗಟ್ಟಿ ನಾವು ಫಲವತ್ತಾದ ಬೀಜ ಗೊಬ್ಬರಗಳನ್ನ ತಗೊಂಡಿದೀವಿ ಸರ್. ಮತ್ತೆ ಬೆಳೆ ವಿಮೆ, ಬೆಳೆ ಹಾನಿ, ಇವತ್ತು ನಾವು ಲಕ್ಷಾಂತರ ರೂಪಾಯಿ ಎಷ್ಟೋ ಜನ ತಾಳಿ ಒತ್ತೆ ಇಟ್ಟು ಕೂಡ ಬಿತ್ತನೆ ಬೀಜಗಳು ತಂದಿದ್ದಾರೆ. ಇವತ್ತು ಬೇರೆಯವ್ರ ಕಡೆ ಅಡ ಇಟ್ಟು ಸಾಲ ಮಾಡಿ ಬಿತ್ತಿದ್ರು ಕೂಡ ನಮ್ ಟೈಮಿಗೆ ಮಳೆ ಅಥವಾ ಬರಗಾಲ ಬಂದು ಹಾಳಾಗಿದೆ ಸರ್. ಸಾಕಷ್ಟು ಹಾವೇರಿ ಜಿಲ್ಲೆ ಕರ್ನಾಟಕದಲ್ಲಿ ಇವತ್ತು ರೈತರು ನ್ಯಾಯ ಸಿಗದೆ ಇರೋಂತ ಜಿಲ್ಲೆ ಆಗೈತಿ. ಇವತ್ತು ನಮಗೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳು ಬೇಕು. ಈಗೇನ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಇನ್ನೂ ಮಾಡಿಕೊಡ್ಲಿ ಅಂತ ನಾನು ಈ ಹೋರಾಟದಲ್ಲಿ ಭಾಗಿಯಾಗಿ ನಾವು ಚಳುವಳಿ ಮಾಡ್ತಾ ಇದೀವಿ ಸರ್. ಒಬ್ಬ ರೈತ ಮಹಿಳೆಯಾಗಿ ತಾವು ಯಾವ್ಯಾವ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದೀರಿ, ಯಾವ ರೀತಿ ತಮ್ಮ ಹೋರಾಟದ ಯಶಸ್ಸನ್ನ ಕಂಡಿದ್ದೀರಿ? ಖಂಡಿತ ಸರ್. ಮೈಕ್ರೋ ಫೈನಾನ್ಸ್ ಮೇನ್ ಇವತ್ತು 17-18 ಸಾಕಷ್ಟು ಬರಗಾಲ ಬಂದು ರೈತರಿಗೆ ಅನಾನುಕೂಲ ಆಗಿತ್ತು. ಆ ಟೈಮಲ್ಲಿ ಮೈಕ್ರೋ ಫೈನಾನ್ಸ್ನವರು ನಮಗೆ ಕಣ್ಣೀರು ಒರೆಸುವಂತ ಕೆಲಸ ಮಾಡಿದ್ದಾರೆ. ನಾನು ಅವರಿಗೆ ನಿಜವಾಗ್ಲೂ ಕೋಟಿ ಕೋಟಿ ನಮನಗಳು ಹೇಳ್ತೀನಿ, ಇಲ್ಲಾಂತ ಹೇಳಲ್ಲ. ಆದರೆ ಸಾಲ ಕೊಟ್ಟಂತವರು ಮನೆ ಬಾಗಿಲಿಗೆ ಬೆಳಿಗ್ಗೆ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಸಾಯಂಕಾಲ ಅನ್ನಂಗಿಲ್ಲ, ಬಂದ್ಬಿಟ್ಟು ತೊಂದರೆ ಕೊಡ್ತಾ ಇದ್ರು. ತುಂಬಾ ಜನ ಆತ್ಮಹತ್ಯೆನು ಮಾಡ್ಕೊಂಡ್ರು, ಗುತ್ತದಲ್ಲಿ ಒಂದು ಎಮ್ಮ ಸೀಮೆಣ್ಣೆ ಹಾಕೊಂಡು ಸುಟ್ಕೊಂಡ್ರು. ಮತ್ತೆ ಎಷ್ಟೋ ಜನ ಊರು ಬಿಟ್ಟು ವಲಸೆ ಹೋಗಿದ್ದಾರೆ. ನನ್ನ ಮಗ ಹಿಂಗ್ ಹೋಗಿದ್ದಾನೆ, ಬರಲೇ ಇಲ್ಲ, ನನ್ನ ಮಗಳು ಹಿಂಗ್ ಹೋಗಿದ್ದಾಳೆ, ನಮ್ಮ ಮಗ ಸೊಸೆ ಹೋಗಿದ್ದಾರೆ, ಇವೆಲ್ಲ ಅಳಲನ್ನ ನಮ್ಮ ಹತ್ರ ತೋಡ್ಕೊಂತ ಇದ್ರು. ಮೇಡಮ್, ನಮ್ಮ ಮನೆಗೆ ಬಂದಿದ್ದಾರೆ, ರೈಸಂಗದಲ್ಲಿ ಇದೀವಿ ಅಂದಾಗ ಅದಕ್ಕಂತಾನೆ ಒಂದು ಚಳುವಳಿ ಮಾಡಿ ಸರ್. ನಾವು ಮಲ್ಲಿಕಾರ್ಜುನ್ ಬಳ್ಳಾರಿಯವರು, ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಅಧ್ಯಕ್ಷರು ರಾಮಣ್ಣ ಕೆಂಚಳ್ಳಿಯವರು, ಮಹಿಳೆಯರಿಗೆ ಕಣ್ಣೀರು ಒರೆಸ ಅಂತ ಕೆಲಸ ಮಾಡಿದ್ವಿ. ಸರ್ಕಾರನು ಕೂಡ ಅದಕ್ಕೆ ಸ್ಪಂದಿಸಿದೆ, ಪೊಲೀಸರು ಕೂಡ ನಮಗೆ ಸಹಕರಿಸಿದ್ದಾರೆ. ಒಂದು ವರ್ಷ ಬಡ್ಡಿ ಕಟ್ಟದಂಗ್ ಮಾಡಿಬಿಟ್ಟು ಅವರ ಅಸಲನ್ನ ಬ್ಯಾಂಕಿಗೆ ತುಂಬಿಸ ಅಂತ ಕೆಲಸ ಕೂಡ ನಾವು ಮಾಡಿದೀನಿ ಸರ್. ತುಂಬಾ ಸಂತೋಷ, ಅದು ನನಗೆ ಬಹಳ ಖುಷಿ ಆಗಿದೆ. ಮತ್ತೆ ರೈತರಿಗೆ ಜಮೀನುಗಳಿಗೆ ದಾರಿ ಆಗಿರ್ಬೋದು, ಜಮೀನುಗಳ ತಕರಾರು ಇರ್ಬೋದು, ಇವುಗಳು ಯಾರೇ ಬಂದ್ರೆ ನಾವು ಎಲ್ಲೂ ಹಣಕಾಸು ತಗೊಳ್ದೇನೆ ಅವ್ರಿಗೆ ನ್ಯಾಯ ಕೊಡಿಸಿರೋ ಕೆಲಸ ಮಾಡಿದ್ದೀವಿ ಸರ್. ತಾವು ರಾಜ್ಯದ ಯಾವುದೇ ಮೂಲೆಯಲ್ಲಿ ರೈತರ ಧ್ವನಿಯಾಗುವುದರ ಮೂಲಕ ತಾವು ರೈತರ ಪರ ಹೋರಾಟದಲ್ಲಿ ಭಾಗವಹಿಸಿ ಸರ್ಕಾರದ ಗಮನವನ್ನ ಸೆಳಿತಾ ಇದ್ದೀರಿ, ರೈತರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ತಾವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀರಿ, ಬಹಳ ಸಂತೋಷ. ನೊಂದಂತ ರೈತರಿಗೆ ರೈತ ಸಮುದಾಯದಲ್ಲಿ ಆಗ್ತಕ್ಕಂತ ಅನ್ಯಾಯಗಳ ಬಗ್ಗೆ ತಾವು ಏನು ಹೇಳಕ್ ಬಯಸ್ತೀರಿ? ಬಹಳಷ್ಟು ಅಂದ್ರೆ ರೈತರು ಸಾಲ ಮಾಡಿ ಬಿತ್ತನೆ ಮಾಡೋದ್ರಿಂದ ಕುಟುಂಬಗಳಲ್ಲಿ ನೋವು ಅನುಭವಿಸಿ ಆತ್ಮಹತ್ಯೆ ಮಾಡ್ಕೊಂತಾರೆ. ರೈತ ಸಾಲಗಾರನಲ್ಲ, ಸರ್ಕಾರವೇ ಬಾಕಿದಾರ. ರೈತ ಯಾವತ್ತೂ ಆತ್ಮಹತ್ಯೆ ಮಾಡ್ಕೋಬಾರ್ದು. ಇವತ್ತು ಅವನು ಗಟ್ಟಿಯಾಗಿ ಬಾಗಿದ ಬೆನ್ನು ನಿಂತ್ಕೊಳ್ಬೇಕು ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳಿದ್ದಾರೆ. ಅದನ್ನ ರೈತ ಸಂಘ ಮಾಡಿದೆ. ಅದರಲ್ಲೂ ಕೂಡ ಏನು ರೈತ ಮಹಿಳೆಯರಿಗೆ ತರಬೇತಿ ಕೊಡಿಸೋದ್ರ ಮೂಲಕ ಡಿಸಿ ಕಚೇರಿಲಿ, ವಿಜಯ ಬ್ಯಾಂಕಿಂದ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಆಗಿರ್ಬೋದು, ಸಾಕಷ್ಟು 50-50 ಜನ ಗುಂಪುಗಳನ್ನ ಕಟ್ಕೊಂಡು ನಾವು ತರಬೇತಿ ಕೊಡಿಸೋದು ಅದೆಲ್ಲ ಮಾಡಿದೀವಿ. ಸರ್ಕಾರದಿಂದ ಸಿಗಂತ ಸೌಲಭ್ಯಗಳು ನಮ್ಮ ರೈತರಿಗೆ ತಕ್ಷಣಕ್ಕೆ ಸಿಗಲ್ಲ. ಈ ಹೋರಾಟದಿಂದ ಮಾತ್ರ ಸಾಧ್ಯ ಸರ್. ಮಂಜುಳವರೇ, ತಾವು ಹೇಳೋದ್ರಲ್ಲಿ ಸತ್ಯನೂ ಇದೆ. ಇವತ್ತಿನ ನಮ್ಮ ರೈತರು, ರೈತ ಮಹಿಳೆಯರು ಸಾಕಷ್ಟು ಸಂಕಷ್ಟಗಳನ್ನ, ಸಾಕಷ್ಟು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ. ರೈತ ಪರವಾಗಿ ಈ ತರ ಒಂದು ರೈತ ಹೋರಾಟದಿಂದ ಒಂದು ನಿಲುವನ್ನ ತೆಗೆದುಕೊಳ್ಳುವುದರಲ್ಲಿ ಈ ಸಂಘಟನೆಗಳು ಹೋರಾಡತಕ್ಕಂತ ರೀತಿಯಿಂದ ಅವರ ಒಂದು ಕಷ್ಟ ನೋವುಗಳು ಪರಿಹಾರಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇದ್ದಾವೆ, ಖಂಡಿತ ನಿಜ. ಆದ್ರೆ ಯಾವುದೇ ಒಂದು ಹೋರಾಟ ಶಾಂತಿಗೆ ಭಂಗವಾಗದಂತೆ ಸಮಾಜದ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಎಲ್ಲ ಸಂಘಟನೆಗಳು ಇದನ್ನು ಮುನ್ನೆಚ್ಚರಿಕೆಯಾಗಿ ಗಮನಿಸಿ ಒಂದು ಸಮಾಜದ ಆರೋಗ್ಯವನ್ನು ಕಾಪಾಡುವಲ್ಲಿ ಸಂಘಟನೆಗಳು ಹೋರಾಡಿದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ಸರ್ಕಾರವು ಇಂಥ ಹೋರಾಟಗಳಿಗೆ ಹೆಚ್ಚು ಗಮನವನ್ನು ಹರಿಸ್ತವಂತಂದು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್ಕಾರದಿಂದ ಸಾಕಷ್ಟು ಅನುಕೂಲ ಇದೆ ಸರ್. ಖಂಡಿತ, ಸರ್ಕಾರ ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಇರುವಂತಹ ಪ್ರಜಾಪ್ರಭುತ್ವ ಸರ್ಕಾರ. ಈ ಸರ್ಕಾರ ಯಾವತ್ತೂ ಪ್ರಜೆಗಳ ಅಭಿವೃದ್ಧಿಗಾಗಿ, ಪ್ರಜೆಗಳ ಯೋಗಕ್ಷೇಮಕ್ಕಾಗಿ, ಪ್ರಜೆಗಳ ಒಂದು ನಿಲುವಿಗಾಗಿ ಸರ್ಕಾರ ಇರೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ತಾವು ರೈತ ಪರವಾಗಿ ಹೋರಾಟದಲ್ಲಿ ಭಾಗವಹಿಸಿ ಸಾಕಷ್ಟು ಕೃಷಿಯ ಬದುಕನ್ನು ಸುಧಾರಿಸುವಲ್ಲಿ ತಮ್ಮ ಪಾತ್ರ ಬಹಳ ದೊಡ್ಡದಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಯುವ ರೈತರಿಗೆ ತಾವು ಏನನ್ನು ಹೇಳಿಕೆ ಬಯಸ್ತೀರಿ? ಯಾವ ಥರ ಅವರು ಕಾರ್ಯವನ್ನು ಮಾಡಬೇಕಂತೀರಿ? ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತಾರೆ ಸರ. ಇವತ್ತು ಇಂಜಿನಿಯರ್ ಓದಿದ್ದೀನಿ, ಡಾಕ್ಟರ್ ಓದಿದ್ದೀನಿ, ನಾನು ಸಾಕಷ್ಟು ನಾನು ವಿದೇಶದಲ್ಲಿ ಲಕ್ಷ ಲಕ್ಷ ದುಡಿತಾ ಇದ್ದೀನಿ ಅಂದರೂ ಕೂಡ ನಮ್ಮ ಆಯುಷನ್ನು ಯಾರು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಸಂಬಂಧಿಕರು ಸಿಗೋದಿಲ್ಲ. ಯಾರು ಎಷ್ಟೇ ಓದಿದ್ರು ಕೂಡ ನೀವು ಮೊದಲು ಮಾಡಬೇಕಾಗಿರೋದು 5-10 ಎಕರೆ ಒಳಗೆ ಜಮೀನು ತಗೊಳ್ಬೇಕು, ನಿಮ್ಮದೇ ಆದ ಕುಟುಂಬನ ಕಟ್ಕೋಬೇಕು, ಅಲ್ಲಿ ನಾವು ಬೆಳೆದಂತ ಬೆಳೆಗಳನ್ನು ತಿನ್ನಬೇಕು. ನನ್ನ ಯುವ ಪೀಳಿಗೆಗೆ ಹೇಳ್ತಾ ಇರೋದು, ಇವತ್ತು ಮದುವೆ ಆಗ ಹುಡುಗರಿಗೆ ಎಣ್ಣೆ ಕೊಡ್ತಾ ಇಲ್ಲ, ನೌಕರಿ ನೋಡ್ಕೊಡ್ತಾ ಇದ್ದೀರಾ. ನನ್ನ ತಾಯಂದ್ರಿಗೆ, ಅಣ್ಣಂದ್ರಿಗೆ, ಇಡೀ ದೇಶಾದ್ಯಂತ ನನ್ನ ಸಂದೇಶ, ಜಮೀನು ಇರೋರಿಗೆ ಕೊಡ್ಬೇಕು ಫಸ್ಟ್. ಜಮೀನು ಇರೋರಿಗೆ ಕೊಟ್ಟಾಗ ರಿಟೈರ್ಡ್ ಆಗೈತೆ ಅಂತ ನಾವು ಇವತ್ತು ದುಡ್ಕೊಂಡು ತಿನ್ಬೋದು ಸರ. ಎಂತ ಪರಿಸ್ಥಿತಿಯಲ್ಲೂ ಸಮಸ್ಯೆಗಳು ಬಂದೇ ಬರುತ್ತೆ. ನಿಮ್ಮ ವಿದ್ಯೆಯ ಜೊತೆಗೆ ಬುದ್ಧಿಯನ್ನು ಇಟ್ಕೊಂಡು ಇವತ್ತು ಜಮೀನಲ್ಲಿ ದುಡ್ಕೊಂಡು ತಿನ್ನೋಂತ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು. ಆಮೇಲೆ ರೈತಾಪಿ ಇದಾನಪ್ಪ ಅಂದ್ರೆ ಬೇಕಾದ್ರೆ ಮತ್ತ ಅವನು ಸ್ವಂತ ಉದ್ಯೋಗ ಮಾಡ್ಕೊಂಡು 10 ಜನಕ್ಕೆ ಕೆಲಸ ಕೊಡ್ಬೇಕು. ಅವನು ನಿಜವಾದ ಮುಂದಿನ ಪೀಳಿಗೆ, ಇಂದಿನ ಪೀಳಿಗೆಯ ಯುವ ನಾಯಕ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ಈ ಹೋರಾಟದಲ್ಲಿ ತಾವು ಕಂಡಂತ ರೈತರ ಸಮಸ್ಯೆಗಳ ಕುರಿತು ತಮಗೆ ಏನನ್ಸುತ್ತೆ? ಸಮಸ್ಯೆಗಳು ನಿಜವಾಗ್ಲೂ ಹೇಳ್ಬೇಕಂದ್ರೆ 365 ದಿನನೂ ಕೂಡ ರೈತನಿಗೆ ಸಮಸ್ಯೆ ಇದೆ ಸರ್. ಅವನು ಸರಿಯಾದ ಟೈಮಿಗೆ ಯಾವ್ದು ಬಿತ್ತನೆ ಮಾಡಕ್ ಹೋದ್ರೆ ಮಳೆ ಬರುತ್ತೆ ಅಥವಾ ಮಳೆ ಬರಲ್ಲ, ಮತ್ತೆ ಬೆಳೆದಿದೆ ಬಂದಿದೆ ಅಂದಾಗ ಮಳೆ ಬಂದು ಹಾಳಾಗುತ್ತೆ, ಅದಕ್ಕೆ ಪರಿಹಾರ ಸಿಗಲ್ಲ. ನಂತರ ಏನೋ ಒಂದು ಕನಸು ಕೊಟ್ಕೊಂಡಿರ್ತಾನೆ, ಸಾಲ ಮಾಡಿರ್ತಾನೆ, ಅದನ್ನು ಮಾಡಬೇಕು ಅಂತ ಹೋದಾಗ ಸರಿಯಾದ ಸಾಲ ಸೌಲಭ್ಯಗಳು ಸಿಗಲ್ಲ. ಇವೆಲ್ಲವನ್ನೂ ಕೂಡ ಕಟ್ಕೊಂಡು ಮಾಡೋದಕ್ಕೆ ಸಾಕಷ್ಟು ಕಷ್ಟ ಇದೆ. ರೈತರ ಕಷ್ಟ ಹೇಳತಿರದು. ಯಾವುದೇ ಸರ್ಕಾರ ಬರಲಿ, ದಯಮಾಡಿ ರೈತರನ್ನ ಕಣ್ಣೀರು ಒರೆಸೋದ್ರ ಜೊತೆಗೆ ಕೆಲಸ ಮಾಡ್ರಿ ಅಂತ ನನ್ನ ಎಲ್ಲ ಒಂದು ರಾಜಕಾರಣಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ಸರ್. ಖಂಡಿತ. ಈ ರೈತ ಪರವಾಗಿ ಹೋರಾಟವನ್ನ ಏನು ಮಾಡ್ತಾ ಇದ್ದೀರಿ, ತಮ್ಮಂಥವರು ಇರೋದ್ರಿಂದನೇ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿನೂ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀರಿ. ನಮ್ಮ ರಾಜ್ಯದಲ್ಲಿ ನೊಂದಂತ ಮಹಿಳೆಯರು ಸಾಕಷ್ಟು ಜನ ಇದ್ದಾರೆ, ಅವರ ಪರವಾಗಿ ತಾವು ಯಾವ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದೀರಿ? ಖಂಡಿತ ಸರ್, ಈ ಶುಗರ್ ಫ್ಯಾಕ್ಟರಿ ಇದೆ ಅಲ್ಲಿ, ಅವರು ಇವತ್ತು ಕಬ್ಬನ್ನ ಬೆಳೆದು 3 ತಿಂಗಳಾದರೂ ಅವರಿಗೆ ಬಿಲ್ ಕೊಟ್ಟಿದ್ದಿಲ್ಲ. ಅಲ್ಲಿ ನಾವು ಹೋದಾಗ ರೈತ ಮಹಿಳೆಯರು ಹೋದ್ಮೇಲೆ ಎಲ್ಲ ವಿಡಿಯೋ ಮಾಡಿಕೊಂಡು ಆ ಮ್ಯಾನೇಜರ್ ಹತ್ರ ಹೋದ್ವಿ. ವರ್ಷದಿಂದ ಬೆಳೆದಂಥ ಬೆಳೆಗೆ ಖರ್ಚು ವೆಚ್ಚ ಹಾಕಿದೀವಂದರೆ ಈಗ 3 ತಿಂಗಳಾದರೂ ನೀವು ಬಿಲ್ ಕೊಟ್ಟಿಲ್ಲ ಅಂದರೆ ನಾವು ರೈತರಿಗಾಗಲಿ ನಾವು ಮಾಡಿರೋ ಸಾಲಕ್ಕಾಗಲಿ ಹೆಂಗೆ ನ್ಯಾಯ ಸಿಗುತ್ತೆ ಅಂತ ಕೇಳಿದಾಗ, ಏನು ರೈತ ಸಂಘದಿಂದ ಟವಲ್ ಹಾಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಇದು ಮಾಡಿದ್ವಿ ಸರ, ಮರುದಿನನೇ ಆ ಅಮ್ಮಗೆ 130,000 ರೂಪಾಯಿ ಅಕೌಂಟಿಗೆ ಬಂತು ಸರ. ಈ ರೀತಿ ನಾವು ಇವತ್ತು ನೊಂದ ಮಹಿಳೆಯರಿಗೆ ಕಣ್ಣೀರೊರೆಸುವಂತ ಕೆಲಸ ಈ ಹಸಿರು ಟವಲ್ ಮಾಡಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಸಂತೋಷ. ತಾವು ಕೃಷಿಕರ ಕಲ್ಯಾಣಕ್ಕಾಗಿ, ಅದರಲ್ಲೂ ಮಹಿಳಾ ಶೋಷಿತರ ಪರವಾಗಿ ನಿಂತುಕೊಂಡು ತಾವು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀರಿ, ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಅಂತ ತಾವು ಹೇಳಿದ್ದೀರಿ, ಮಾಡ್ತಾನೂ ಇದ್ದೀರಿ. ಈ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗಾಗಿ, ಅದರಲ್ಲೂ ಈ ರೈತ ಮಹಿಳೆಯರಿಗಾಗಿ ತಮ್ಮ ಹೋರಾಟ, ತಮ್ಮಲ್ಲಿ ಯಾರಾದರೂ ಸಮಸ್ಯೆಗಳನ್ನ ಹೇಳ್ಕೊಂಡು ಬಂದಾಗ ತಾವು ಅವರಿಗೆ ಹೇಗೆ ಸ್ಪಂದಿಸ್ತೀರಿ? ಖಂಡಿತ ಸರ, ಇದು ಬಹಳಷ್ಟು ನಮ್ಮ ದೇಶದಲ್ಲಿದೆ. ಯಾಕಂದ್ರೆ ಭಾರತ ದೇಶ ಹಳ್ಳಿಗಳ ದೇಶ ಫಸ್ಟ್ ಆಫ್ ಆಲ್. ಹೌದು. ಸರಿಯಾದ ಶಿಕ್ಷಣದ ಸೌಲಭ್ಯ ಇಲ್ಲ, ಅವಿದ್ಯಾವಂತರಿದೀವಿ ನಾವು, ಎಲ್ಲಾ ಕಡೆನೂ ಇದ್ದಾರೆ. ಅವಿದ್ಯಾವಂತರಿರೋದ್ರಿಂದ ನಮಗೆ ಹೊರಗಿನ ಪ್ರಪಂಚ ಏನು ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ, ಸೌಲಭ್ಯಗಳು ಗೊತ್ತಿಲ್ಲ, ಯಾವುದೇ ಸಮಸ್ಯೆಗಳು ಬಂದಾಗ ಎದುರಿಸೋದು ಗೊತ್ತಿಲ್ಲ. ಅಂತವನ್ನ ನಾನು ಸಾಕಷ್ಟು ಇವತ್ತು ನೊಂದ ಮಹಿಳೆಯರಿಗೆ ಎಲೆಮರೆ ಕಾಯಿಯಾಗಿನೂ ಕೆಲಸ ಮಾಡಿದ್ದೀನಿ. 25 ವರ್ಷದಿಂದ ನಾನು ಪಿ ಯು ಸಿಲಿದ್ದಾಗೂ ಕೂಡ ಮಹಿಳಾ ಹೋರಾಟಗಾರ್ತಿಯಾಗಿ ಕೆಲಸ ಮಾಡಿದ್ದೀನಿ. ಮಹಿಳೆಯರ ಪರವಾಗಿ ಜಾಗೃತಿ ಇದ್ವಿ, ಮಹಿಳಾ ಜಾಗೃತಿ ಅಂತ ಇತ್ತು, ಅದರಲ್ಲಿ ನಾವು ಕೆಲಸ ಮಾಡಿದ್ವಿ. ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಸ್ಟೂಡೆಂಟ್ಸ್ ಮೇಲೆ ಏನು ದೌರ್ಜನ್ಯಗಳನ್ನು ಮಾಡ್ತಿದ್ರು, ಹೊರಗೆ ಬರಕ್ ಆಗ್ತಿದ್ದಿಲ್ಲ, ಅಂತವೆಲ್ಲ ಖಂಡಿಸಿದೀವಿ. ಶಿವಮೊಗ್ಗದಲ್ಲೆಲ್ಲ ಹೋರಾಟ ಮಾಡಿದೀವಿ. ಮತ್ತೆ ಈ ಭಿತ್ತಿ ಚಿತ್ರಗಳನ್ನ ಹಸ್ತಾ ಇದ್ರು, ಅವನ್ನೆಲ್ಲ ಖಂಡಿಸಿದೀವಿ. ಆಕ್ಚುಲಿ ಸಾಕಷ್ಟು ಬ್ಯಾಂಕ್ ಸಾಲಗಳು ಸಿಗದೇ ಇರಬಹುದು, ತರಬೇತಿಗಳು ಸಿಗದೇ ಇರಬಹುದು, ಅವ್ರಿಗೆಲ್ಲರೂ ಕೂಡ ಬಂದು ನಮ್ಮ ಹತ್ರ ಅಳಲನ್ನು ತೋಳ್ಕೊಂಡಾಗ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ಧ್ವನಿಯಾಗಿ ತಾವು ಹೋರಾಟ ಮಾಡಿಕೊಂಡು ಅವರಿಗೆ ಮಾರ್ಗದರ್ಶನ ಮಾಡಿಕೊಂಡು ಕಾನೂನು ರೀತಿಯಲ್ಲಿ ನಾವು ಕಾನೂನಿಗೆ ಎದುರಿ ತಗ್ಗಿ ಬಗ್ಗೆ ಕೆಲಸ ಮಾಡೋ ತರ ನಾವು ಮಾರ್ಗದರ್ಶನ ಮಾಡಿದೀವಿ ಸರ್. ಯಾವುದೇ ಒಬ್ಬ ಸಂತ್ರಸ್ತೆ ಮಹಿಳೆ ಅಥವಾ ಸಮಸ್ಯೆಯನ್ನ ಎದುರಿಸ್ತಕ್ಕಂತ ಮಹಿಳೆ, ರೈತ ಮಹಿಳೆಯರು ತಮ್ಮಲ್ಲಿ ಕಷ್ಟ ಅಂತ ಬಂದಾಗ ತಾವು ಅವರಿಗೆ ಧ್ವನಿಯಾಗಿ ನಿಂತುಕೊಂಡು ಅವರ ಪರವಾಗಿ ಹೋರಾಡಿ ಅವರಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದೀರಿ. ತುಂಬಾ ಸಂತೋಷ. ತಾವು ಬೆಳೆದು ಬಂದಂತ ಹಾದಿಯಲ್ಲಿ ಸಾಕಷ್ಟು ನೋವು ಕಷ್ಟಗಳನ್ನ ಅನುಭವಿಸಿದ್ದೀರಿ ಸಹ. ತಾವು ಈ ಒಂದು ಸಂದರ್ಭದಲ್ಲಿ ತಾವು ಹೋರಾಡ್ತಾ ಇದ್ದೀರಿ, ತಮಗೆ ಹೇಗೆ ಅನ್ಸುತ್ತೆ? ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ನಮಗೆ ವಯಸ್ಸಾಗಿದೆ ಅಂತ ಅಂದ್ಕೋಬಾರ್ದು ಅನ್ನೋ ತರ ನಾವು ಇರಬೇಕು ಅಂದ್ರೆ ಆಕ್ಟಿವ್ ಆಗಿರ್ಬೇಕು. ಅಂದ್ರೆ ನಾವು ಕೆಲಸ ಕಾರ್ಯಗಳಲ್ಲಿ ಕ್ರಿಯಾಶೀಲರಾಗಿರ್ಬೇಕು, ಉದ್ಯೋಗದಲ್ಲೂ ಇರಬೇಕು, ದುಡಿಮೆಯಲ್ಲೂ ಇರಬೇಕು, ಮತ್ತೊಬ್ಬರಿಗೆ ನ್ಯಾಯ ಕೊಡಿಸೋದ್ರಲ್ಲೂ ಕೂಡ ನಾವು ಹೋರಾಟ ಮಾಡಿದ್ರೆ ಅಥವಾ ತಿಳುವಳಿಕೆ ಅಂತ ತಿಳ್ಕೊಳ್ಳೋದ್ರಿಂದ ನಾವು ಆರೋಗ್ಯ ದೃಷ್ಟಿಯಿಂದ ಇದೀವಿ ಸರ್. ಇವತ್ತು ಹೋರಾಟದಿಂದ ನಾವು ಹೊರಗೆ ಹೆಣ್ಮಕ್ಳು ಹೋಗ್ಬಾರ್ದು, ಮನೆಗಿರ್ರಿ, ಕದ ತೆಗಿಬೇಡ್ರಿ, ಕಿಟಕಿ ನೋಡ್ರಿ ಅಂತ ಹೇಳ್ತಾರೆ ಸರ್. ಅದು ತಪ್ಪು. ನನ್ನ ಅಣ್ಣಂದ್ರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮತ್ತೆ ಹಿರಿಯರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಮಕ್ಕಳನ್ನ ಓದಿಸ್ಬೇಕಂದ್ರು ಎದುರ್ಬೇಡ್ರಿ, ಮತ್ತೆ ಮದುವೆ ಆದಂತ ನನ್ನ ಅಣ್ಣಂದಿರು ಹೆಣ್ಮಕ್ಳ ಮೇಲೆ ಅನುಮಾನ ಪಡಬೇಡ್ರಿ, ತಾಯಂದ್ರು ಗಂಡ್ಮಕ್ಳ ಮೇಲೆ ಅನುಮಾನ ಪಡಬೇಡ್ರಿ ಅಂತವು ಮಾಡಿಕೊಂಡು ನಾವು ಮನೆಯೊಳಗಿದ್ರಿಂದ ನಾವು ಅನಾರೋಗ್ಯಕ್ಕೆ ಬಲಿ ಆಗ್ತೀವಿ. ಯಾವಾಗ್ಲೂ ಆಕ್ಟಿವ್ ಆಗಿದ್ರೆ ಮಾತ್ರ, ಗಡಿಯಾರದ ತರ ಬದುಕಿದ್ರೆ ಮಾತ್ರ ನಾವು ಗಡಿಯಾರದ ಮುಳ್ಳಾಗಿ ಇರ್ತೇವೆ ಸರ್. ಆರೋಗ್ಯಕರ ಬದುಕನ್ನ ಕಂಡುಕೋಬೇಕಾದ್ರೆ ನಮ್ಮ ಸುತ್ತಮುತ್ತಲೂ ಆರೋಗ್ಯಕರವಾದ ವಾತಾವರಣ ಇರಬೇಕು. ಅಂದ್ರೆ ನಾವು ಮನೆಗಾಗಲೇ ನಾವು ಒಂದು ಕುಟುಂಬವನ್ನ, ಒಂದು ಸಮಾಜವನ್ನ, ಆರೋಗ್ಯಯುತವಾದ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅದ ಅಂತ. ಅದಕ್ಕೆ ಸಣ್ಣ ಎಕ್ಸಾಂಪಲ್ ಸರ, ಮನೆಯಲ್ಲಿದ್ದ ಬೀಜ ಮರ ಆಗಕ್ಕಾಗಲ್ಲ, ಒಂದು ಹಾಲದ ಮರ ಅನ್ನೋದು ಕಣ್ಣಿಗೆ ಕಾಣದೇ ಇರೋ ಬೀಜ ಎಮ್ಮರ ಆಗೈತರ. ಆ ರೀತಿ ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದು ಮರನ ನೋಡಿ ಬದುಕಂತ ಕೆಲಸ ಕಟ್ಕೊಳ್ರಿ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಎಲೆಮರೆ ಕಾಯಿ ಅಂತ ತಾವು ಆತ್ಮತೃಪ್ತಿಯಿಂದ ಸಮಾಜ ಸೇವೆ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಇವೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ, ತುಂಬಾ ಸಂತೋಷ. ಈ ಇಂಥ ಒಂದು ಸಮಾಜಮುಖಿಯ ಮನಸ್ಸುಗಳ ತಾವು ಸಮಾಜದ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತೀರಿ ಜನಗಳಿಗೆ? ಈಗ ರೈತ ಪರವಾಗಿ ಏನು ಬಂದಿದ್ದೀನಿಲ್ಲ ಸರ, ನಾನು ಭಾರತೀಯರ ಸೇವಾ ಸಮಿತಿಯಿಂದ ಕೂಡ ಸರ್ವಧರ್ಮಗಳ ಟ್ರಸ್ಟ್ ಅಂತಿದೆ, ಡಾಕ್ಟರ್ ರಾಮಚಂದ್ರಪ್ಪ ಉಡಿಚಿನ್ನಿ ಬೆಂಗಳೂರು. ಇವತ್ತು ಅವರು ನನಗೆ ಒಬ್ಬ ಅಣ್ಣನಾಗಿ ನನ್ನ ಕುಟುಂಬದ ಸದಸ್ಯರಾಗಿ ನನಗೆ ಸಾಕಷ್ಟು ಬೆಂಗಳೂರಿಂದ ಇವತ್ತು ಇಡೀ ನಮ್ಮ ರಾಜ್ಯ ಅಂತಲ್ಲ ಹೊರ ರಾಜ್ಯಗಳಿಗೂ ಕೂಡ ಸಹಾಯ ಮಾಡಿದ್ದಾರೆ. ಅವರ ಜೊತೆ ನಾನು ನಿರಂತರವಾಗಿ ಭಾರತೀಯರ ಸೇವಾ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರು ತಮ್ಮ ಕುಟುಂಬಕ್ಕೆ ನಾಕಾಣಿ ಒತ್ಕೊಟ್ರೆ 1 ರೂಪಾಯಿಯಲ್ಲಿ 75% ಸಮಾಜ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಅವ್ರ ಜೊತೆನೂ ಕೂಡ 2016 ಇಲ್ಲಿಯೇ ತನಕ ನಾನು ಸೇವೆ ಮಾಡ್ಕೊಳ್ತಾ ಬಂದಿದ್ದೀನಿ. ಇವತ್ತೇನು ವಿದ್ಯಾರ್ಥಿಗಳಿಗಿರ್ಬೋದು, ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಇವತ್ತು ಎಲ್ಲೇ ಪ್ರವಾಹ ಆದರೂ ಇದ್ ಮಾಡ್ತಾ ಇದ್ದಾರೆ. ಈ ಹೋರಾಟದಿಂದ ಮತ್ತೆ ಇವರು ಒಂದು ರೈತ ಸಂಘ ಬಲಗೈ ಆದರೆ ಇವತ್ತು ಭಾರತೀಯರ ಸೇವಾ ಸಮಿತಿ ಎಡಗೈಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಇದರಿಂದ ನನಗೆ ಬಹಳ ಖುಷಿ ಇದೆ. ಮಂಜುಳಾ ಅವರೇ, ತಾವು ರೈತಪರ ಹೋರಾಟಗಾರ್ತಿಯಾಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ತಮಗೆ ಸಿಕ್ಕಿರುವಂತ ಪ್ರಶಸ್ತಿ ಪುರಸ್ಕಾರಗಳು ಯಾವ್ಯಾವ ಅಂತ ನಮ್ಮ ಕೇಳುಗರಿಗೆ ತಿಳಿಸರಲ್ಲ? ಖಂಡಿತ, ಮೇಯ್ನ್ ಆಗಿ ನಮ್ಮ ಕರ್ನಾಟಕದಿಂದ ನಮಗೆ ಕನ್ನಡ ಪರವಾಗಿ ಸಾಹಿತ್ಯ ಪರಿಷತ್ತಿನವರು ತಾಲೂಕು ಜಿಲ್ಲಾ ಪ್ರಶಸ್ತಿಗಳೆಲ್ಲ ಕೊಟ್ಟಿದ್ದಾರೆ, ಮತ್ತೆ ಶಾಸಕರು ಕೂಡ ನಮಗೆ ಜಿಲ್ಲಾ ಸಮಾವೇಶ ಪ್ರಶಸ್ತಿಗಳು ಕೊಟ್ಟಿದ್ದಾರೆ, ಮತ್ತೆ ಬಸವರಾಜ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ಧ್ರುವತಾರ ಪ್ರಶಸ್ತಿ ಕೊಟ್ಟಿದ್ದಾರೆ, ಇನ್ನೂ ಹಲವಾರು. ತುಂಬಾ ಸಂತೋಷ ಮಂಜುಳಾ ಅವರೇ, ತಾವು ರೈತರ ಧ್ವನಿಯಾಗುವುದರ ಮೂಲಕ ರೈತರ ಪರ ಹೋರಾಟಗಾರ್ತಿಯಾಗಿ ನಿಸ್ವಾರ್ಥ ಸೇವೆಯಿಂದ ಸ್ವಾಭಿಮಾನಿಯ ಬದುಕನ್ನ ಬದುಕ್ತಾ ಇದ್ದೀರಿ, ಹೋರಾಟಗಾರ್ತಿಯಾಗಿ ತಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀರಿ. ನಾಡು ನುಡಿ ಜಲ ಭಾಷೆ ದಲಿತರ ಸಮಸ್ಯೆಗಳು ಆಗಿರ್ಬೋದು, ರೈತರ ಸಮಸ್ಯೆ ಆಗಿರ್ಬೋದು, ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನ ತಾವು ತಮ್ಮ ಎದುರಿಗೆ ಬಂದಾಗ ಹೋರಾಟ ಮಾಡುವುದರ ಮೂಲಕ ಅವುಗಳಿಗೆ ನ್ಯಾಯವನ್ನು ಒದಗಿಸ್ತಾ ಇದ್ದೀರಿ, ತುಂಬಾ ಸಂತೋಷ. ನಮ್ಮ ರೈತ ಬಾಂಧವರಿಗೆ ಏನನ್ನ ಹೇಳಿಕ್ಕೆ ಬಯಸ್ತೀರಿ ತಾವು? ರೈತರು ಯಾವತ್ತು ಆತ್ಮಹತ್ಯೆ ಮಾಡ್ಕೋಬೇಡ್ರಿ. ನೀವು ಬೆಳೆದಂತ ಬೆಳೆಗಳಿಗೆ ಬೆಲೆ ಸಿಗ್ಲಿಲ್ಲ ಅಂತ ಮನ ನೋಯ್ಕೋಬೇಡಿ. ನೀವೇ ಬೆಳೆದು ನಿಮ್ಮ ಬೆಳೆಗಳನ್ನ ನಿಮ್ಮ ಜಮೀನಲ್ಲೇ ಬಂದು ಖರೀದಿ ಮಾಡೋ ಅಂತ ಸರ್ಕಾರ ಸೌಲಭ್ಯಗಳನ್ನ ಒದಗಿಸಿದೆ. ನಿಮಗೆ ಬೆಳೆಗಳನ್ನ ಬೆಳಿಲಿಕ್ಕೆ ಉತ್ತಮ ಬೀಜಗಳನ್ನ ಗೊಬ್ಬರಗಳನ್ನ ಉತ್ಪಾದಕ ಕಂಪನಿಗಳು ಅಂತ ಮಾಡಿಬಿಟ್ಟು ಇವತ್ತು ನಿಮ್ಮ ಜಮೀನಿಗೆ ಮುಂಚಿತವಾಗಿ ಹಣವನ್ನು ಕೊಟ್ಟು ಇಂಥ ಬೆಳೆಗಳನ್ನ ಬೆಳೆದು ಕೊಡಿ ಅಂತ ಸರ್ಕಾರ ಕೇಳ್ತಾ ಇದೆ. ಈ ನಮ್ಮ ಒಲ್ಲಿ ಒಗ್ಗಟ್ಟು ಮಾಡಿಕೊಂಡು ಬೆಳೆಗಳನ್ನ ಬೆಳೆದ್ರೆ ನಿಮ್ಮ ಜಮೀನಲ್ಲೇ ಬಂದು ಖರೀದಿ ಮಾಡೋ ಅಂತ ಸಾಕಷ್ಟು ಕಂಪನಿಗಳು ಇವತ್ತು ಮುಂದೆ ಬಂದಿವೆ, ಖರೀದಿ ಮಾಡೋ ಅಂತ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಈ ಮುಂದಿನ ಪೀಳಿಗೆಗೆ ಏನು ಸಾವಯವ ಕೃಷಿನ ನಮಗೆ ಒಂದು ವೈದ್ಯಕೀಯ ರೂಪದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದಲ್ಲದೆ ಮುಂದಿನ ಪೀಳಿಗೆ ಆರೋಗ್ಯವನ್ನು ಕಾಪಾಡಬೇಕು ಅಂದ್ರೆ ನಮ್ಮ ನಮ್ಮ ಜಮೀನುಗಳಲ್ಲಿ ನಾವು ಬೆಳೆದಂತ ಬೆಳೆಗಳನ್ನ ನಾವೇ ಖರೀದಿ ಕೊಡೋ ಅಂತ ಕೆಲಸ ಮಾಡಬೇಕು ಅನ್ನೋದು. ನೇರವಾಗಿ ಮಾರುಕಟ್ಟೆಗೆ ಹೋಗಿ ಅವರೇ ಮಾರಿದಲ್ಲಿ ಸಾಕಷ್ಟು ಲಾಭವನ್ನ ಗಳಿಸಬಹುದು ಅಂತೀರಿ? ಹೌದು ಸರ್. ಕೊನೆಯದಾಗಿ ಮಂಜುಳಾ ಅವರೇ, ನಮ್ಮ ರೈತ ಬಾಂಧವರಿಗೆ ನಮ್ಮ ಕೇಳುಗರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳ್ರಲ್ಲ. ನನ್ನ ಮೊಬೈಲ್ ನಂಬರ್ 9113698396. ಮಂಜುಳಾ ಎಸ್ ಕೆ ಅವರೇ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ರೈತರ ಪರವಾಗಿ ತಾವು ಹೋರಾಡಿದಂತ ಬದುಕನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ, ತುಂಬಾ ಸಂತೋಷ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿದ್ದಕ್ಕಾಗಿ ತಮಗೆ ನಮ್ಮ ಆಕಾಶವಾಣಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳು, ನಮಸ್ಕಾರ. ಈ ಧಾರವಾಡ ಆಕಾಶವಾಣಿ ಕೇಂದ್ರದ ಎಲ್ಲ ಸಿಬ್ಬಂದಿಯವರಿಗೂ, ಶರಣ್ ಸರ್ಗೂ, ನಿಮಗೂ, ಇವತ್ತೆಲ್ಲರಿಗೂ ಕೂಡ ಕೋಟಿ ಕೋಟಿ ನಮನಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಪ್ರಗತಿಪರ ರೈತ ಮಹಿಳೆ ಹಾವೇರಿಯ ಮಂಜುಳಾ ಎಸ್ ಅಕ್ಕಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಾದಾಮಿ ತಾಲೂಕು ಕೆರೂರಿನ ಶರೀಫಾ ಖಾನಾಪುರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ. ನಮಗಾರ ನಗಾಂಡ ಕರಿಯಲಿ ಬಂದ ಗ್ವಾ ಮುಗದಿಲ್ರಿ ಕೊಲ ಗಂಡೇದ ಶಾಲ ಮುಗದಿಲ್ರಿ ಕೊಲ ಗಂಡೇದ ಶಾಲ ಮುಗದಿಲ್ರಿ ಕೊಲ ಸಿರಿ ತಂದಿಲ್ಲ ಶಿವನೇ ಕುಬಸ ತಂದಿಲ್ಲ ಶಿವನೇ ಸೀಗಿ ಹುಣಿ ಮಾಡಿ ಬರತೇನ್ರಿ ಕೊಲ ಸೀಗಿ ಹುಣಿ ಮಾಡಿ ಬರತೇನ್ರಿ ಕೊಲ ಸೀಗಿ ಹುಣಿ ಮಾಡಿ ಬರತೇನ್ರಿ ಕೊಲ ಸಿರಿ ನಮ್ಮಲೊಂಟು ಕುಬಸ ನಮ್ಮಲೊಂಟು ಬರತೀರಿನ ಗವರ ಇರತೀದಿ ಕೊಲ ಬರತೀರಿನ ಗವರ ಇರತೀದಿ ಕೊಲ ಬರತೀರಿನ ಗವರ ಇರತೀದಿ ಕೊಲ ಬಂಗಾರ ತಂದಿಲ್ಲ ಶಿವನೇ ಬೆಳ್ಳಿ ತಂದಿಲ್ಲ ಶಿವನೇ ಗವರಿ ಹುಣಿ ಮಾಡಿ ಬರತೇನ್ರಿ ಕೊಲ ಗವರಿ ಹುಣಿ ಮಾಡಿ ಬರತೇನ್ರಿ ಕೊಲ ಗವರಿ ಹುಣಿ ಮಾಡಿ ಬರತೇನ್ರಿ ಕೊಲ ಬಂಗಾರ ನಮ್ಮಲೊಂಟು ಬೆಳ್ಳಿ ನಮ್ಮಲೊಂಟು ಬರತೀದಿನ ಗವರ ಇರತೀದಿ ಕೊಲ ಬರತೀದಿನ ಗವರ ಇರತೀದಿ ಕೊಲ ಬರತೀದಿನ ಗವರ ಇರತೀದಿ ಕೊಲ ಸಿರಿ ಊಟಳ ಗೌರ ಕುಬಸ ತೊಟ್ಟಳ ಗೌರ ತಲಿ ಮ್ಯಾಲೆ ಬೂಟಿ ಹೊತ್ತಾಳ ಕೊಲ ತಲಿ ಮ್ಯಾಲೆ ಬೂಟಿ ಹೊತ್ತಾಳ ಕೊಲ ಮ್ಯಾಲೆ ಬೂಟಿ ಹೊತ್ತಾಳ ಕೊಲ ತಲಿ ಮ್ಯಾಲೆ ನೀ ಬೂಟಿ ಹೊತ್ತಾಳ ಶ್ರೀ ಗೌರ ಗೆಳತಿ ಮನೆಗೋಗಿ ಬರತಾಳ ಕೊಲ ಗೆಳತಿ ಮನೆಗೋಗಿ ಬರತಾಳ ಕೊಲ ಗೆಳತಿ ಮನೆಗೋಗಿ ಬರತಾಳ ಕೊಲ ಗೆಳತಿಯ ನೀ ಮನೆಗೆ ಹೋಗಿ